ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಜದಿಂದ ಪ್ರಸಾರವಾಗ್ತಕ್ಕಂಥ ರೋಗಗಳು ಯಾವ ರೀತಿ ಬೆಳೆಗಳಿಗೆ ಹಾನಿಯನ್ನು ಮಾಡ್ತವೆ, ಬೀಜದಿಂದ ಬರ್ತಕ್ಕಂಥ ರೋಗಗಳನ್ನು ಹೇಗೆ ಹತೋಟಿ ಮಾಡಬೇಕು ರೈತರು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ಈ ರೋಗಗಳಿಗೆ ಬಂದಾಗ, ಸಸ್ಯ ರೋಗಗಳಿಗೆ ಬಂದಾಗ ರೋಗಗಳು ಹೇಗೆ ಪ್ರಸಾರ ಆಗ್ತಾವಂತಿರ್ತಾವ? ಈ ಬೆಳೆಗಳಿಗೆ ಬಾಧಿಸ್ತಕ್ಕಂಥ ರೋಗಗಳೇನಿದ್ದಾವೆ ಅವು ಶಿಲೀಂಧ್ರ ಆಗಿರ್ಬೋದು, ದುಂಡಾಣುಗಳಾಗಿರ್ಬೋದು, ವೈರಸ್ ನಂಜಾಣುಗಳು ಅಂತೇನು ಕರಿತೀವಿ, ಜಂತು ಹುಳುಗಳಂತೇನು ಕರಿತೀವಿ. ಸೊ ಇವೆಲ್ಲ ರೋಗಾಣುಗಳು ಒಂದಲ್ಲ ಒಂದು ರೀತಿಯಲ್ಲಿ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥವು. ಸೊ ಈ ರೋಗಾಣುಗಳು ಯಾವ ರೀತಿ ಪ್ರಸಾರ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂತಂದ್ರೆ ಗಾಳಿ ಮುಖಾಂತರ ಆಗಿರ್ಬೋದು, ಮತ್ತೆ ನೀರಿನ ಮುಖಾಂತರ ಆಗಿರ್ಬೋದು, ಮತ್ತೆ ನಾವು ಈ ಏನಂತೀವಿ ಗಿಡಗಳಲ್ಲಿ ಕಾಯಿಗಳ ಮೇಲೆ ರೋಗ ಬಂದಿರ್ತದೆ. ಈಗ ಪಕ್ಷಿಗಳು ಅದನ್ನ ಕಾಯಿಗಳು ತಿಂತಿರ್ತವೆ, ಅದಕ್ಕೆ ಕಾಲುಗಳಿಗೆ ಅಂಟ್ಕೊಂಡಿರ್ತದೆ, ರೆಕ್ಕೆಗಳಿಗೆ ಅಂಟ್ಕೊಂಡಿರ್ತದೆ, ಮತ್ತೆ ಕಾಯಿಗಳನ್ನ ಬೇರೆ ಕಡೆ ಹೋಯ್ತದೆ. ಅಂತ ಸಂದರ್ಭದಲ್ಲಿ ಪಕ್ಷಿಗಳ ಮುಖಾಂತರನು ಈ ರೋಗ ಆಡ್ತದೆ. ಮತ್ತೆ ಕೃಷಿ ಸಲಕರಣೆಗಳು, ನಾವೇನು ಕೃಷಿಗೆ ಬೆಳವಣಿಗೆ ಸಲಿಕೆ ಇರ್ಬೋದು, ಗುದ್ಲಿ ಇರ್ಬೋದು, ಏನೇನು ಸಲಕರಣೆಗಳು ಉಪಯೋಗಿಸ್ತೀವಲ್ಲ ಆ ಒಂದು ಸಲಕರಣೆಗಳ ಮುಖಾಂತರನು ಪ್ರಸಾರ ಆಗ್ತವೆ. ಆಮೇಲೆ ನಂಜಾಣು ರೋಗಗಳೇನಿದಾವಲ್ಲ ಪ್ರಮುಖವಾಗಿ ಕೀಟಗಳ ಮುಖಾಂತರ ಪ್ರಸಾರ ಆಗ್ತಕ್ಕಂಥದ್ದು. ಥ್ರಿಪ್ಸ್ ನುಸಿ ಇರ್ಬೋದು, ಬಿಳಿ ನೊಣ ಇರ್ಬೋದು, ಆಮೇಲೆ ಸಸ್ಯ ಏನು ಇರ್ಬೋದು, ಇವುಗಳ ಮುಖಾಂತರ ಪ್ರಸಾರ ಆಗ್ತದೆ. ಇದು ಇನ್ನೊಂದು ಮುಖ್ಯವಾಗಿ ಬೀಜ, ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ. ನಾವು ಯಾವುದೇ ಒಂದು ಕೃಷಿ ಮಾಡಬೇಕಂದ್ರೆ ಕೃಷಿ ಪರಿಕರ. ಸೊ ಈ ಕೃಷಿ ಪರಿಕರದ ಮುಖಾಂತರನು ಸಾಕಷ್ಟು ಶಿಲೀಂಧ್ರ ರೋಗಗಳು, ದುಂಡಾಣು ರೋಗಗಳು ಮತ್ತು ನಂಜು ರೋಗಗಳು ಪ್ರಸಾರ ಆಗ್ತವೆ. ಈಗ ನಾವು ನೇರವಾಗಿ ಬೀಜದಿಂದ ಪ್ರಸಾರವಾಗ್ತಕ್ಕಂಥ ರೋಗಗಳ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡ್ರಿ. ಏನಿದು ಬೀಜದಿಂದ ಪ್ರಸಾರವಾಗುವ ರೋಗಗಳು ಅಂದ್ರೆ ಏನು? ಈಗ ಒಂದು ಬೆಳೆನಲ್ಲಿ ರೋಗ ಬಂದಾಗ ಶಿಲೀಂಧ್ರ ಇರ್ಬೋದು, ದುಂಡಾಣು ಇರ್ಬೋದು, ಕಾಯಿಗಳ ಮೇಲೆ ಮತ್ತೆ ಹಣ್ಣುಗಳ ಮೇಲೆ ರೋಗ ಉಂಟಾಗ್ತದೆ. ಈ ರೋಗ ಉಂಟಾದಾಗ ಏನಾಗುತ್ತೆ, ನೇರವಾಗಿ ಬೀಜಕ್ಕೆ ಅದು ವ್ಯಾಪಿಸಿ ಸೋಂಕು. ಸೊ ಬೀಜದಲ್ಲಿ ತಳ ಊರ್ತದೆ, ಬೀಜದ ಹೊರಮೈ ಮೇಲೆ ಇರ್ಬೋದು ಮತ್ತೆ ಒಳಭಾಗದಲ್ಲಿರ್ಬೋದು. ಸೊ ಅಲ್ಲಿ ಸೋಂಕು ಉಂಟು ಮಾಡ್ತದೆ. ಒಂದ್ ವೇಳೆ ಆ ಬೀಜನ್ನ ರೋಗಕ್ಕೂ ತುತ್ತಾಗಿರ್ತಕ್ಕಂಥ ಬೀಜಗಳನ್ನ ನಾವು ಮುಂದಿನ ಹಂಗಾಮಿನಲ್ಲಿ ಉಪಯೋಗಿಸಿದಾಗ ಅದು ಸೋಂಕು ಬೀಜದಲ್ಲೇ ಇದ್ದು ನಂತರ ನಾವು ಮುಖ್ಯ ಬೆಳೆ ಬಂದಾಗ ಕೆಲವೊಂದ್ಸಲ ಬೀಜ ಕೊಳಿಬೋದು, ಮತ್ತೆ ಮೊಳಕೆನ ಬರ್ದಿರೋ ಇರ್ಬೋದು. ಈ ರೀತಿಯಾಗಿರ್ತಕ್ಕಂಥ ರೋಗಗಳನ್ನ ಉಂಟು ಮಾಡ್ತದೆ. ಮುಖ್ಯವಾಗಿ ಬೀಜದ ಮುಖಾಂತರನೇ ಪ್ರಸಾರ ಆಗಿ ಸೋಂಕು, ಬೀಜನ ಮೊಳಕೆ ಬರಲಾರ್ದಂಗೆ ಬೀಜ ಕೊಳೆಯೋ ರೀತಿಯಲ್ಲಿ ಮಾಡೋದಕ್ಕೆ ನಾವು ಬೀಜದಿಂದ ಪ್ರಸಾರ ಆಗ್ತಕ್ಕಂಥ ರೋಗಗಳು ಮತ್ತು ಬೀಜ ರೋಗಗಳು ಅಂತೇಳಿ ನಾವು ಪರಿಗಣಿಸ್ಬೋದು. ಇದಕ್ಕೆ ಏನಾದರೂ ಉದಾಹರಣೆಗಳನ್ನು ಕೊಡ್ತೀರಾ? ಉದಾಹರಣೆಗೆ ತಗೊಳ್ಳೋದಾದ್ರೆ ಭತ್ತದಲ್ಲಿ ಬೆಂಕಿ ರೋಗ, ಆಮೇಲೆ ಕಂದು ಚುಕ್ಕೆ ರೋಗ. ಇದು ಏನಾಗುತ್ತೆ ಅಂದ್ರೆ ಮೊದಲು ಎಲೆಗಳ ಮೇಲೆ ರೋಗ ಬರ್ತದೆ, ನಂತರ ಕಾಳು ಕಟ್ಟೋ ಹಂತದಲ್ಲಿ ಕಾಳುಗಳ ಮೇಲೂ ರೋಗ ಬರ್ತದೆ. ಸೊ ಅಂತ ಕಾಳುಗಳನ್ನ ಉಪಯೋಗಿಸಿದಾಗ ಏನಾಗುತ್ತೆ, ನರ್ಸರಿ ಮಡಿನಲ್ಲಿ ಸಸಿಗಳಿಗೆ ರೋಗ ಬಂದ್ಬಿಡುತ್ತದೆ. ಕೆಲವೊಂದ್ಸಲಿ ಸಸಿಗಳು ಒಣಗೋಗ್ತವೆ. ಸೊ ಇದನ್ನ ನಾವು ಗಮನಿಸ್ಬೋದು. ಜೋಳದಲ್ಲಿ ಬಂದಾಗ ಕಾಡಿಗೆ ರೋಗ, ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತೆ ಮೆಕ್ಕೆಜೋಳದಲ್ಲಿ ಬಂದಾಗ ಕೇದಿಗೆ ರೋಗ, ಮತ್ತೆ ಕಡಲೆನಲ್ಲಿ ಬಂದಾಗ ಒಂದು ಅಂಗಮಾರಿ ರೋಗ ಬರ್ತದೆ, ಚುಕ್ಕೆ ಆಸ್ಕೋಕೈಟೋಬೈಟ್ ಬ್ಲೈಟ್ ಅಂತೇಳಿ ಕರಿತೀವಿ. ಮತ್ತೆ ತೊಗರಿನಲ್ಲಿ ಮುಖ್ಯವಾಗಿ ನೆಟೆ ರೋಗ. ಯಾಕಂದ್ರೆ ಪ್ರಮುಖವಾಗಿ ಸೋಂಕು ಮಣ್ಣಲ್ಲಿ ಇದ್ರೂ ಸಹ ಅದು ಮೇಲೆ ಕಾಯಿ ಮತ್ತೆ ಇದಕ್ಕೆ ಹೂಗೆ ವ್ಯಾಪಿಸಿ ನಾವು ಮುಂದಿನ ಇದು ಕಾಯಿಗಳನ್ನ ಕೊಯ್ಲು ಮಾಡಿ ಹಾರ್ವೆಸ್ಟಿಂಗ್ ಮಾಡಿ ನಾವು ಬೀಜ ಮಾಡ್ಕೊಂಡಾಗ ಸೊ ಬೀಜದ ಮುಖಾಂತರ ಪ್ರಸಾರ ಆಗ್ತಕ್ಕಂಥದ್ದು. ಆಮೇಲೆ ಮೆಣಸಿನಕಾಯಲ್ಲಿ ಕಾಯಿ ಕೊಳೆ ರೋಗ. ಈಗ ರೈತರು ಹೇಳ್ತಿರ್ತಾರೆ ಕಾಯಿಗಳ ಮೇಲೆಲ್ಲ ಕಪ್ಪುಗೆ ಮಚ್ಚೆ ಬಂದು ಎಲ್ಲ ಕೊಳತೋಯ್ತಪ್ಪ ಅಂತೇಳಿ. ಒಂದ್ ವೇಳೆ ನಾವು ಕಾಯಿಗಳನ್ನ ನಾವು ಒಕ್ಕಣೆ ಮಾಡುವಾಗ ಮತ್ತೆ ಕಟಾವು ಮಾಡುವಂತ ಸಂದರ್ಭದಲ್ಲಿ ಅಪ್ಪಿತಪ್ಪಿ ಅಂತ ಕಾಯಿಗಳು ಯಾವನ್ನು ಒಂದು ಎರಡು ಬಂದಾಗ ನಾವು ಬೀಜ ಮಾಡುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಮಿಕ್ಸ್ ಆಗ್ಬಿಡ್ತದೆ, ಮಿಶ್ರಣ ಆಗ್ಬಿಡ್ತದೆ. ಸೊ ಆ ಒಂದು ಬೀಜಗಳ ಮುಖಾಂತರನು ಸಹ ಈ ಕಾಯಿಕೊಳೆ ರೋಗ ಪ್ರಸಾರ ಆಗ್ಬಿಡ್ತದೆ. ಸೊ ಇವು ಒಂದು ಬೀಜದಿಂದ ಪ್ರಸಾರ ಆಗ್ತಕ್ಕಂತ ಒಂದು ಪ್ರಮುಖ ರೋಗಗಳು ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಇನ್ನು ಈ ಬೀಜದಿಂದ ಪ್ರಸಾರವಾಗ್ತಕ್ಕಂಥ ರೋಗಗಳನ್ನು ನಮ್ಮ ರೈತರು ಹತೋಟಿ ಮಾಡಬೇಕಾಗಿತ್ತು, ಇವು ಬರಬಾರ್ದು ಮುಂದೆ, ಮುಂದಿನ ಬೆಳೆಗೆ ಇವು ಬರಬಾರ್ದು ರೋಗ ಅಂದರೆ ಏನು ಮಾಡ್ಬೇಕಂತೀರಿ ಬೀಜದಿಂದ ಬರ್ತಕ್ಕಂಥ ರೋಗಗಳನ್ನು ತಡಿಲಿಕ್ಕೆ? ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಸರ್. ಈಗ ಏನಾಗುತ್ತಂದ್ರೆ ನಾವು ಬೀಜವನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥ ಕೃಷಿ ಪರಿಕರ ಅಂತೇಳಿ ನಾವು ಪರಿಗಣಿಸ್ತೀವಿ. ನಾವು ಯಾವುದೇ ಒಂದು ಬೆಳೆನ, ಈ ಒಂದು ಗಾದೆನೆ ಇದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಮೊಳಕೆಯಲ್ಲಿ ನೋಡು, ಬೀಜದಂತೆ ಬೆಳೆ, ಹೂಲಿನಂತೆ ಸೀರೆ, ಸೀರಿನಂತೆ. ಹಂಗಿದ್ದಾಗ ನಾವು ಬೀಜ ಚೆನ್ನಾಗಿದ್ರೆ ನಮ್ಮ ಬೆಳೆ ಚೆನ್ನಾಗಿ ಬರ್ತದೆ. ಸೊ ಹಾಗಾಗಿ ಈ ಒಂದು ಬೀಜನ ನಾವು ಜೋಪಾನ ಮಾಡ್ತಕ್ಕಂಥದ್ದು, ಸೋಂಕಿಲ್ಲದೆ ಇರತಕ್ಕಂಥ ನಾವು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸೋದು ಬಹಳ ಮುಖ್ಯ. ಸೊ ಇದನ್ನ ಹತೋಟಿ ಮಾಡಬೇಕು ಅಂತಂದ್ರೆ ಈ ಬೀಜೋತ್ಪಾದನಾ ತಾಕಗಳು ಏನಿರ್ತಾವಲ್ಲ, ಸೊ ಅಲ್ಲಿ ಆಗಿಂದಾಗೆ ನಾವು ಒಂದು ಏನಂತೀವಿ ಸಮೀಕ್ಷೆ ಮಾಡಿ ಅಲ್ಲಿ ಕಾಲದಿಂದ ಕಾಲಕ್ಕೆ ಯಾವ್ದನ್ನ ರೋಗ ಇರತಕ್ಕಂಥ ಗಿಡಗಳಿದಾವ, ತೆನೆಗಳಿದಾವ, ಅದನ್ನ ಪ್ರತ್ಯೇಕ ಮಾಡಿ ಅದನ್ನ ಕಿತ್ತು ಹೋಗೋದು, ನಾಶ ಮಾಡಬೇಕು. ಒಂದು ಆ ಹಂತದಲ್ಲೇ ನಾವು ಏನ್ ಮಾಡಿದ್ವಿ, ಒಂದು ಪ್ರಮುಖವಾಗಿ ತಪ್ಪಿಸಬಹುದು. ಸೊ ಇದಲ್ಲದೇನೆ ಆಮೇಲೆ ನಾವು ಒಕ್ಕಣೆ ಮಾಡುವಾಗ ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ ಗ್ರಾಮೀಣ ಪ್ರದೇಶದಲ್ಲಿ ಮೊದಲು ಒಕ್ಕಣೆ ಕಣಗಳಿದ್ವು, ಈಗೆಲ್ಲ ಹೋಗ್ಬಿಟ್ಟಿದಾವೆ, ಮಿಷಿನ್ಗಳು ಬಂದ್ಬಿಟ್ಟಿದಾವೆ. ನೀವು ಹಾರ್ವೆಸ್ಟ್ ಮಾಡುವಂತ ಟೈಮಲ್ಲಿ ಒಂದು ತೆನೆ ಏನನ್ನ ಇತ್ತು ಅಂದ್ರೆ ಎಲ್ಲಾ ಕಾಳುಗಳು ಆಗ್ಬಿಡ್ತದೆ. ಇದೊಂದು ವಿಚಾರ. ಆಮೇಲೆ ಈ ಡಾಂಬರ್ ರಸ್ತೆಗಳು ಎಲ್ಲ ಒಕ್ಕಣೆ ಕಣಗಳಾಗ್ಬಿಟ್ಟಿದೆ, ಎಲ್ಲ ತೆನೆಗಳು ತಗೊಂಡ್ಬಂದು ರಾಶಿ ಮಾಡ್ತಾರೆ, ಮತ್ತೆ ಓಡಾಡ್ತಕ್ಕಂಥ ವಾಹನಗಳೇನಿದಾವಲ್ಲ ಓಡಾಡಿ ಸಂಜೆ ಅಷ್ಟೊತ್ತಿಗೆ ಎಲ್ಲ ಒಕ್ಕಣೆ ಆಗ್ಬಿಡ್ತದೆ. ಬೆಳಗ್ಗೆ ನೋಡಿದ ಕಾಳುಗಳು ಬೆಳ್ಳಗಿರ್ತವೆ, ಸಂಜೆ ಅಷ್ಟೊತ್ತಿಗೆ ಎಲ್ಲ ಕಪ್ಪಗಾಗ್ಬಿಟ್ಟಿರ್ತವೆ. ಸೊ ಇದು ಏನಂತ ನಮ್ಗೆ ತಿಳಿತದಂತಂದ್ರೆ, ಒಂದು ತೆನೆ ಇದ್ರೆ ಸಾಕು ಎಲ್ಲಾ ಬೀಜಗಳಿಗೂ ಮಿಶ್ರಣ ಆಗ್ಬಿಟ್ಟು ಎಲ್ಲ ಹಾಳು ಮಾಡ್ತದೆ, ಎಲ್ಲಾ ಬೀಜಗಳಿಗೆ ರೋಗ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾವು ಒಕ್ಕಣೆ ಮಾಡೋಕ್ಕಿಂತ ಮುಂಚೆನ ರೋಗ ಇರತಕ್ಕಂಥ ತೆನೆಗಳನ್ನ ಪ್ರತ್ಯೇಕ ಮಾಡಿ ಒಕ್ಕಣೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅಲ್ಲೇನ ನಾವು 70-80% ಬೀಜದಿಂದ ಪ್ರಸಾರ ಆಗ್ತಕ್ಕಂಥದ್ದನ್ನು ನಾವು ತಪ್ಪಿಸ್ಬೋದು. ಸೊ ಇದೊಂದು ಮುಖ್ಯವಾಗಿರ್ತಕ್ಕಂಥ ಸರ್. ಆಮೇಲೆ ನಾವು ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಪ್ರಮಾಣೀಕೃತ ಸರ್ಟಿಫೈಡ್ ಅಂತ ಏನ್ ಕರಿತೀವಲ್ಲ, ಪ್ರಮಾಣೀಕೃತ ಮತ್ತೆ ದೃಢವಾಗಿರ್ತಕ್ಕಂಥದ್ದು ನಮ್ಗೆ ಎಲ್ಲಿ ಚೆನ್ನಾಗಿ ಸಿಗ್ತದೆ ಅಂತ ಒಂದು ಮೂಲಗಳಿಂದ ಬೀಜಗಳನ್ನ ಉಪಯೋಗಿಸ್ತಕ್ಕಂಥದ್ದು ಬಹಳ ಮುಖ್ಯ. ಖರೀದಿ ಮಾಡಬೇಕು. ಈಗ ಎಲ್ಲೆಲ್ಲೋ ಸಿಗ್ತದೆ, ಬೀದಿ ಬರೀ ಸಿಗ್ತದೆ ಅಂತವನ್ನೆಲ್ಲ ಉಪಯೋಗಿಸಿದಾಗ ಏನಾಗ್ತದೆ, ಅವು ಸರಿಯಾಗಿ ಪ್ರಮಾಣೀಕೃತ ಮಾಡಿರೋದಿಲ್ಲ, ಅವಾಗ ರೋಗ ಪ್ರಮಾಣ ಜಾಸ್ತಿ ಆಗ್ತದೆ. ಆಮೇಲೆ ಶಿಫಾರಸು ಮಾಡಿರ್ತಕ್ಕಂಥ ಜೈವಿಕ ಶಿಲೀಂದ್ರನಾಶಕ ಇರ್ಬೋದು, ಮತ್ತೆ ರಾಸಾಯನಿಕ ಶಿಲೀಂದ್ರನಾಶಕಗಳಿರ್ಬೋದು, ಅವುಗಳನ್ನ ಬಿತ್ತನೆ ಮಾಡುವಂತ ಪೂರ್ವ ನಾವು ಬೀಜೋಪಚಾರ ಮಾಡಿ ಇಲ್ಲ ಲೇಪನ ಮಾಡಿ ನಾವು ಉಪಚರಿಸಿ ನಾವು ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ, ಬೀಜದಲ್ಲಿರ್ತಕ್ಕಂಥ ಸೋಂಕನ್ನ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದು. ಈಗ ತಾವು ಹೇಳಿದ್ರಿ ಬೀಜದಿಂದ ಬರ್ತಕ್ಕಂಥ ರೋಗ ನಾವು ತಡಿಬೇಕಾಗಿತ್ತಂದ್ರೆ ರಾಶಿ ಮಾಡುವ ಹಂತದಲ್ಲೇ ನಾವು ಎಚ್ಚರಿಕೆಯನ್ನು ತಗೋಬೇಕು, ರೋಗ ಪೀಡಿದಂತ ತನೆಗಳು ತೆಗೆದಿಡಬೇಕು ಅಂತಕ್ಕಂಥದ್ದು. ಒಂದೇಳೆ ಇಷ್ಟೆಲ್ಲ ಮಾಡಿದಾಗ ಒಮ್ಮೆ ರೋಗ ಬರುವ ಸಾಧ್ಯತೆ ಇರ್ತಾವ ಬೀಜದಿಂದ, ಅದು ಎಲ್ಲಿಂದ ಬರಬಹುದು ಮೂಲ ಖಂಡಿತ. ಅದಕ್ಕೆ ರೈತರು ಉದಾಹರಣೆ ನಮ್ಮಲ್ಲಿ ಭತ್ತವನ್ನ ಬೆಳೀತಾರೆ ಜಾಸ್ತಿ, ತೊಗರಿ ಇದೆ, ಶೇಂಗಾ ಇದೆ, ಸಜ್ಜೆ ಇದೆ, ಎಳ್ಳುಗಳನ್ನು ಬೆಳೀತಾರೆ, ಮೇಲೆ ಸೂರ್ಯಕಾಂತಿ ಬೆಳೆ ಈ ಭಾಗದಲ್ಲಿ ಹೆಚ್ಚಾಗಿ ರೈತರು ಬೆಳೀತಾರೆ. ಇಲ್ಲಿ ರೈತರು ಈ ಬೀಜೋಪಚಾರಗಳನ್ನ ಮಾಡೋದ್ರ ಮುಖಾಂತರ ಈ ಬೀಜದಿಂದ ಬರ್ತಕ್ಕಂತ ರೋಗಗಳನ್ನ ಹತೋಟಿ ಮಾಡಬಹುದು ಅಂತೀರಾ? ಹೌದು ಖಂಡಿತವಾಗಿ. ಸೊ ಈಗ ಮುಂಗಾರು ಹಂಗಾಮು ಸಮೀಪಿಸ್ತಾ ಇದೆ, ಸೊ ಹಾಗಾಗಿ ಭತ್ತ ನಾಟಿ ಮಾಡ್ತಾರೆ, ಮತ್ತೆ ಸಜ್ಜೆ ಮಾಡ್ತಾರೆ, ಮತ್ತೆ ತೊಗರಿ ಬಿತ್ತನೆ ಮಾಡ್ತಾರೆ, ಸೂರ್ಯಪಾನ ಮಾಡ್ತಾರೆ, ಶೇಂಗಾ ಮಾಡ್ತಾರೆ. ಸೊ ಈ ಒಂದು ಬೆಳೆಗಳಲ್ಲಿ ಕೆಲವೊಂದು ರೋಗಗಳು ಬೀಜದಿಂದ ಪ್ರಸಾರ ಆಗ್ತವೆ. ಸೊ ಅದನ್ನ ಯಾವ ರೀತಿ ಹತೋಟಿ ಮಾಡ್ಕೋಬೇಕಂತ ಉದಾಹರಣೆ ಕೊಡ್ತೀನಿ ನಾನು. ಈ ಭತ್ತಕ್ಕೆ ಬಂದಾಗ ಭತ್ತದಲ್ಲಿ ಬೆಂಕಿ ರೋಗ ಮತ್ತೆ ಕಂದು ಚುಕ್ಕೆ ರೋಗ, ಇವು ಪ್ರಮುಖವಾಗಿ ಕಾಣ್ತಕ್ಕಂಥದ್ದು, ಇವು ಬೀಜದಿಂದ ಪ್ರಸಾರ ಆಗ್ತಕ್ಕಂಥದ್ದು. ಇವನ್ನ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಮ್ ಕಾರ್ಬನ್ ಡೈಸಿಮ್, ನಮ್ಗೆ ಸುಲಭವಾಗಿ ಸಿಗ್ತಕ್ಕಂಥ ಒಂದು ಶಿಲೀಂದ್ರನಾಶಕ, 2 ಗ್ರಾಮ್ ಕಾರ್ಬನ್ ಡೈಸಿಮ್ ಆಗಿರ್ಬೋದು. ಆಮೇಲೆ 10 ಲೀಟರ್ ನೀರಿಗೆ 1 ಗ್ರಾಮ್ ಸ್ಟ್ರೆಪ್ಟೋಸೈಕ್ಲಿನ್, ಆಮೇಲೆ 1 ಗ್ರಾಮ್ ಮೈಲ್ ತುತ್ತ ಅಂತೇಳಿ ಉಪಯೋಗಿಸ್ಕೋಬಹುದು, ಇಲ್ಲಾಂತಂದ್ರೆ ಕಾಪರ್ ಸಲ್ಫೇಟ್ ಅಂತೇಳಿ ಸಿಗ್ತದೆ, ಇಲ್ಲ ಕಾಪರ್ ಆಕ್ಸಿಕ್ಲೋರೈಡ್ ಅಂತೇಳಿ ಸಿಗ್ತದೆ. 1 ಗ್ರಾಮ್ ಕಾಪರ್ ಆಕ್ಸಿಕ್ಲೋರೈಡ್ ಇಲ್ಲ 1 ಗ್ರಾಮ್ ಸ್ಟ್ರೆಪ್ಟೋಸೈಕ್ಲಿನ್ ದ್ರಾವಣ ಮಾಡಿಕೊಂಡು ಅದರಲ್ಲಿ ನಾವು ಒಂದು ಬೀಜವನ್ನು 20 ನಿಮಿಷಗಳ ಕಾಲ ನೆನೆಸಿಬಿಟ್ಟು ಅದನ್ನ ನಾವು ನರ್ಸರಿ ಮಾಡಿನಲ್ಲಿ ಬಿತ್ತನೆ ಮಾಡಿದಾಗ ಏನಾಗುತ್ತೆ, ಬೀಜದಲ್ಲಿರ್ತಕ್ಕಂಥ ಸೋಂಕನ್ನ ಸಂಪೂರ್ಣವಾಗಿ ನಾವು ಹತೋಟಿ ಮಾಡ್ಕೋಬಹುದು. ಇದು ಭತ್ತದ್ದಾಯ್ತು. ಮತ್ತೆ ಜೋಳಕ್ಕೆ ಬಂದಾಗ ಜೋಳದಲ್ಲೂ ಸಹ ಕಾಡಿಗೆ ರೋಗ, ಕಾಳಿಗೆ ಬರ್ತಕ್ಕಂಥ ಕಾಡಿಗೆ ರೋಗ ಏನಿದಿಲ್ಲ, ಅದು ಬೀಜದ ಮುಖಾಂತರ ಪ್ರಸಾರ ಆಗ್ತಕ್ಕಂಥದ್ದು. ಅದನ್ನ ಹತೋಟಿ ಮಾಡ್ಕೋಬೇಕು ಅಂತಂದ್ರೆ, ಪ್ರತಿ ಕೆಜಿ ಬೀಜಕ್ಕೆ ಈ ನಮ್ಮಲ್ಲಿ ನೀರಿನಲ್ಲಿ ಕರಗುವ ಗಂಧಕಾಯಿ ಏನಿದೆ, 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಆಗಿರ್ಬೋದು, ಇಲ್ಲ ಥೈರಾಮ್ 2 ಗ್ರಾಮ್ ಆಗಿರ್ಬೋದು, ಆಮೇಲೆ ಕ್ಯಾಪ್ಟಾನ್ ಆಗಿರ್ಬೋದು 2 ಗ್ರಾಮು, ನಾವು ಬೀಜಕ್ಕೆ ಬೆರೆಸಿ ನಾವು ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಸೋಂಕನ್ನ ನಾವು ನಿವಾರಣೆ ಮಾಡ್ಕೋಬಹುದು. ಸೊ ಇದಲ್ಲದೆ ಈ ತೊಗರಿಗೆ ಬಂದಾಗ ತೊಗರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜಾಪುರ ಇರ್ಬೋದು, ಮತ್ತೆ ನಮ್ಮ ಕಲಬುರಗಿ ಪ್ರಮುಖವಾಗಿ ಈ ಭಾಗಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಅದರಲ್ಲಿ ನೆಟೆ ರೋಗ ಬೀಜದಿಂದ ಬರ್ತಕ್ಕಂಥದ್ದು, ಅದನ್ನ ಹತೋಟಿ ಮಾಡ್ಕೋಬೇಕಂದ್ರೆ ಸಿಡಿ ರೋಗ ಅಂತೇಳಿ ಕರಿತೀವಿ, ನೆಟ್ ರೋಗ ಅಂತೇಳಿ ಕರಿತೀವಿ, ಕೆಲವು ಭಾಗದಲ್ಲಿ ಸ್ವರ್ಗ ರೋಗ ಅಂತ. ಸೊ ಇದನ್ನ ಹತೋಟಿ ಮಾಡ್ಕೋಬೇಕು ಅಂದಾಗ ಪ್ರತಿ ಕೆಜಿ ಬೀಜಕ್ಕೆ ಸುಮಾರು 2 ಗ್ರಾಮ್ ಕ್ಯಾಪ್ಟಾನ್ ಅಂತ 80-80 WPI ಇರ್ಬೋದು, ಇಲ್ಲ ಅಂತಂದ್ರೆ ಥೈರಾಮ್ ಇರ್ಬೋದು. ಆಮೇಲೆ ಈ ವೈಟಾವ್ಯಾಕ್ಸ್ ಪವರ್ ಅಂತೇಳಿ ಸಿಗುತ್ತೆ, ಕಾರ್ಬಾಕ್ಸಿನ್ 2.5 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಮಿಶ್ರಣ ಮಾಡಿ. ಸಮೋಸ್ ಅದು ಇಲ್ಲ ಅಂತಂದ್ರೆ ಈಗ ಹೊಸದಾಗಿ ಬಂದಿರತಕ್ಕಂಥ ಒಂದು ಸಂಯುಕ್ತ ಶಿಲೀಂದ್ರನಾಶಕ ಕ್ಯಾಪ್ಟಾನು ಮತ್ತು ಎಕ್ಸಾಕೋನೋಝೋಲ್ ಇರ್ತಕ್ಕಂಥ ಶಿಲೀಂದ್ರನಾಶಕ, ಅದು 1.5 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಚೆನ್ನಾಗಿ ಲೇಪನ ಮಾಡಿ ನಾವು ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡ್ಕೋಬಹುದು. ಕೆಲವು ರೈತರು ಇದು ರಾಸಾಯನಿಕವಾಗಿ, ಕೆಲವು ರೈತರು ಏನ್ ಮಾಡ್ತಾರೆ, ಇಲ್ಲಪ್ಪ ನಾನು ರಾಸಾಯನಿಕವಾಗಿ ಬೇಡ, ನಾವು ಸಾವಯವ ಪದ್ಧತಿನಲ್ಲಿ ಮಾಡ್ತೀವಿ, ಅದನ್ನ ಹತೋಟಿ ಮಾಡ್ಕೋಬೇಕು ಅಂದಾಗ ಅವರು ಪ್ರತಿ ಕೆಜಿ ಬೀಜಕ್ಕೆ ಸುಮಾರು 4-5 ಗ್ರಾಮ್ ಟ್ರೈಕೋಡರ್ಮ ಪುಡಿನ, ಜೈವಿಕ ಶಿಲೀಂದ್ರನಾಶಕ ಪುಡಿನ ಬೀಜೋಪಚಾರ ಮಾಡಿ ಅದನ್ನ ನಾವು ಹತೋಟಿ ಮಾಡ್ಕೋಬಹುದು ಒಂದು. ಆಮೇಲೆ ಮಣ್ಣಿಗೆ ಹಾಕೋದ್ರ ಮುಖಾಂತರ ಟ್ರೈಕೋಡರ್ಮನ್ನ ಬೀಜಕ್ಕೆ ಸೋಂಕು ಉಂಟಾಗೋದನ್ನು ಸಹ ನಾವು ತಪ್ಪಿಸ್ಕೋಬಹುದು. ಇದು ಒಂದು ಮುಖ್ಯವಾಗಿ. ಆಮೇಲೆ ಹೆಸರು, ಇದು ಸಹ ಪ್ರಮುಖವಾಗಿರ್ತಕ್ಕಂಥ ಬೆಳೆ. ಮುಂಚೆ ಮೇ ಕೊನೆ ಭಾಗದಲ್ಲಿ ಮತ್ತೆ ಜೂನ್ ಮೊದಲನೇ ಭಾಗದಲ್ಲಿ ಬಿತ್ತನೆ ಮಾಡ್ತಾರೆ. ಈ ಕಾಯಿಕೊಳೆ ರೋಗ ಅಂತೇಳಿ ಬರ್ತದೆ, ಪಾಡ್ರಾಟ್ ಅಂತೇಳಿ ಕರಿತೀವಿ. ಸೊ ಅದನ್ನ ಹತೋಟಿ ಮಾಡ್ಕೋಬೇಕು ಅಂತಂದ್ರೆ ಪ್ರತಿ ಕೆಜಿ ಬೀಜಕ್ಕೆ ಕಾರ್ಬನ್ಡೈಸಿಮ್ ಅಂದ್ರೆ ಬ್ಯಾವಸ್ಟಿನ್ ಪುಡಿ ಅಂತೇನು ಕರಿತೀವಲ್ಲ, 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ನಾವು ಅದನ್ನ ಬೀಜದಲ್ಲಿರ್ತಕ್ಕಂಥ ಸೋಂಕನ್ನ ತಡಿಬೋದು. ಆಮೇಲೆ ಈ ಭಾಗದಲ್ಲಿ ಶೇಂಗಾನು ಸಹ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಈ ಶೇಂಗಾದಲ್ಲಿ ಬರ್ತಕ್ಕಂಥ ಬೀಜಕೊಳೆ ರೋಗ ಇರ್ಬೋದು, ಹಸಿಕೊಳೆ ರೋಗ ಇರ್ಬೋದು, ನಾವು ಬೀಜ ನಾವು ತಿಂತಾ ಇರ್ಬೇಕಾದ್ರೆ ನಮ್ಗೆ ಕಹಿ ಅನುಭವ ಆಗುತ್ತೆ ಶೇಂಗಾ, ಎಲ್ಲರಿಗೂ ಅನುಭವ ಇರ್ತದೆ. ಸೊ ಇದೇನ್ ಕಹಿ ಅಂತಂದ್ರೆ ಒಂದು ಆಸ್ಪರ್ಜಿಲಸ್ ಫ್ಲೇವರ್ಸ್ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಉಂಟಾಗ್ತಕ್ಕಂಥದ್ದು. ಅಂತ ಬೀಜಗಳು ನಾವು ಬಿತ್ತನೆಗೆ ಉಪಯೋಗಿಸಿದಾಗ ಸಸಿಗಳು ಸತ್ತೋಗ್ಬಿಡ್ತವೆ. ಸೊ ಅದನ್ನ ಹತೋಟಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಕ್ಯಾಪ್ಟಾನ್ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ, ಇಲ್ಲ ಅಂತಂದ್ರೆ ಥೈರಾಮ್ ಇರ್ಬೋದು, ಇಲ್ಲ ಅಂತಂದ್ರೆ ಟ್ರೈಕೋಡರ್ಮ ಶಿಲೀಂಧ್ರ ಜೈವಿಕ ಶಿಲೀಂದ್ರನಾಶಕ 10 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಈ ಒಂದು ಬೀಜದಿಂದ ಬರ್ತಕ್ಕಂಥ ರೋಗನ ಹತೋಟಿ ಮಾಡ್ಕೋಬಹುದಾಗಿದೆ. ಇದಲ್ಲದೇ ನಮ್ಮ ಭಾಗದಲ್ಲಿ ಸೂರ್ಯಕಾಂತಿನ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೀಜದಿಂದ ಬರ್ತಕ್ಕಂಥ ರೋಗ ಅಂತಂದ್ರೆ ಈ ಆಲ್ಟರ್ನೇರಿಯಾ, ಎಲೆ ಮಚ್ಚೆ ರೋಗ ಅಂತೇಳಿ ಆಡುಭಾಷೆನಲ್ಲಿ ಕರಿತೀವಿ. ಕಪ್ಪುಕ್ಕೆ ಎಲೆ ಎಲ್ಲ ಕಪ್ಪುಗಾಗ್ಬಿಟ್ಟು ಮಳೆಗಾಲದಲ್ಲಿ ಎಲ್ಲ ಸುಟ್ಟಂಗಾಗಿ ಎಲ್ಲ ಹೋಗ್ತವೆ. ಕೆಲವೊಂದ್ಸಲ ಏನಾಗುತ್ತೆ, ಬೀಜದ ಮುಖಾಂತರ ಪ್ರಸಾರ ಆಗಿ ಸಸಿ ಮೊಳಕೆ ಬಂದಾಗ ಅಲ್ಲಿಂದನೇ ಚಾಲು ಪ್ರಾರಂಭ ಆಗ್ಬಿಡ್ತದೆ ರೋಗ. ಸೊ ಅದನ್ನ ಹತೋಟಿ ಮಾಡ್ಕೋಬೇಕು ಅಂತಂದಾಗ ಸಾಮಾನ್ಯವಾಗಿ ವೈಟಾವ್ಯಾಕ್ಸ್ ಪವರ್ ಕಾರ್ಬಾಕ್ಸಿನ್ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ, ಇಲ್ಲ ಅಂತಂದ್ರೆ 2 ಗ್ರಾಮ್ ಕ್ಯಾಪ್ಟಾನ್, ಇಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಸಿಗ್ತಕ್ಕಂಥ ಒಂದು ಮ್ಯಾಂಕೋಜೆಬ್ DTNM-45 ಅಂತೇಳಿ ನಾವು ಕರಿತೀವಿ. ಸೊ ಮ್ಯಾಂಕೋಜೆಬ್ನ 2.5 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಈ ಸೂರ್ಯಕಾಂತಿನಲ್ಲಿ ಬರ್ತಕ್ಕಂಥ ಎಲೆ ಮಚ್ಚೆ ರೋಗನು ಸಹ ನಾವು ಹತೋಟಿ ಮಾಡ್ಕೋಬಹುದು ಪ್ರಾಥಮಿಕ ಹಂತದಲ್ಲಿ. ಒಳ್ಳೇದು ಅಶ್ವಥ್ ನಾರಾಯಣ ಅವರೇ, ತಾವು ಹೇಳಿದ್ರೆ ಇದುವರೆಗೆ ಈ ಬೀಜೋಪಚಾರವನ್ನ ಮಾಡೋದ್ರ ಮುಖಾಂತರ ಬೇರೆ ಬೇರೆ ಒಂದು ರೋಗ ನಾಶಗಳನ್ನ ಉಪಯೋಗ ಮಾಡಿ ಬೀಜದಿಂದ ಬರ್ತಕ್ಕಂಥ ರೋಗಗಳ ಹತೋಟಿ ಮಾಡಬಹುದು ಅಂತಕ್ಕಂಥ ವಿಚಾರ. ಈಗ ಮುಖ್ಯವಾಗಿ ಇನ್ನು ಸೂರ್ಯಕಾಂತಿಯಲ್ಲಿ ಈ ಭಾಗದಲ್ಲಿ ಸ್ವಲ್ಪ ನಂಜಾನು ರೋಗ ಅಂತ ಹೇಳ್ತಿರ್ತಾರೆ ರೈತರು, ಇದು ಹೇಗೆ ಮಾಡ್ತದೆ, ಇದು ಬೀಜದಿಂದ ಬರ್ತಂತೀರ ನಂಜಾನು ರೋಗ ಹೇಗೆ ಸೂರ್ಯಕಾಂತಿಯಲ್ಲಿ? ಸೊ ಇದು ಒಂದು ಬಹಳ ಒಳ್ಳೆ ಪ್ರಶ್ನೆ. ಈ ನಂಜಾಣುವಿಂದ ಬರ್ತಕ್ಕಂಥ ಈ ರೋಗ ನೆಕ್ರೋಸಿಸ್ ಅಂತಕ್ಕಂಥದ್ದು, ಇದು ಸಾಮಾನ್ಯವಾಗಿ ಬೀಜದಿಂದ ಬರೋದಿಲ್ಲ. ಆದರೂ ಸಹ ನಾವೇನಾಗುತ್ತೆ, ಈ ಕೀಟದಿಂದ ಪ್ರಸಾರ ಆಗ್ತಕ್ಕಂಥದ್ದು. ನಾವು ಬೀಜ ಬಿತ್ತನೆ ಮಾಡುವಾಗಲೇ ನಾವು ಬೀಜೋಪಚಾರ ಮಾಡಿದಾಗ ನಾವೇನು ಸಿಸ್ಟಮಿಕ್ ಅಂತರ್ವ್ಯಾಪಿ ಕೀಟನಾಶಕಗಳಿಂದ ಬೀಜೋಪಚಾರ ಮಾಡಿದಾಗ ಸಸಿಗಳನ್ನು ಸುಮಾರು 30-35 ದಿವಸಗಳವರೆಗೂ ರಕ್ಷಣೆ ಪಡ್ಕೋಬಹುದು. ಸೊ ಅದಕ್ಕೋಸ್ಕರವಾಗಿ ನಾವು ಬೀಜೋಪಚಾರ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಈ ಪ್ರತಿ ಕೆಜಿ ಬೀಜಕ್ಕೆ 5 ಗ್ರಾಮ್ ಇಮ್ಡಾಕ್ಲೋಪ್ರಿಡ್ ಗೌಚ ಅಂತೇಳಿ ಸಿಗ್ತದೆ, 70 WS ಅಂತಕ್ಕಂಥದ್ದು. ಈ ಕೀಟನಾಶಕದಿಂದ ನಾವು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಬೇಕು, ತಪ್ಪದೇ ಮಾಡಬೇಕಾಗುತ್ತೆ ಇದೊಂದು. ಆಮೇಲೆ ಜೂನ್ ಮೊದಲನೇ ಪಕ್ಷದಲ್ಲಿ ನಾವು ಸೂರ್ಯಪಾನನ ಬಿತ್ತನೆ ಮಾಡಬೇಕಾಗ್ತದೆ, ಇಲ್ಲ ಅಂತಂದ್ರೆ August 2nd ನಾವು ಬಿತ್ತನೆ ಮಾಡೋದ್ರಿಂದ ಈ ಕ್ರೋಸಿಸ್ ನಂಜು ರೋಗನ ಹತೋಟಿ ಮಾಡ್ಕೋಬಹುದು. ಕೆಲವು ರೈತರು ಏನ್ ಮಾಡ್ತಾರೆ, ಮಳೆ ಲೇಟ್ ನಿಧಾನವಾಗಿ ಬಂತು ತಡವಾಗಿ ಬಂತು ಅಂತ ಹೇಳ್ಬಿಟ್ಟು June 2nd ಇರ್ಬೋದು, August 1st ಅಂತರದಲ್ಲಿ ಏನಾಗುತ್ತೆ, ಥ್ರಿಪ್ಸ್ ನುಸಿ ಹೆಚ್ಚಾಗಿ ಬೆಳವಣಿಗೆ ಆಗಿ ರೋಗ ಪ್ರಸಾರ ಜಾಸ್ತಿ ಆಗ್ತದೆ, ರೋಗಕ್ಕೆ ತುತ್ತಾಗ್ತದೆ. ಆ ಒಂದು ಸಂದರ್ಭದಲ್ಲಿ ಬಿತ್ತನೆ ಮಾಡಬಾರ್ದು. ಅಂದ್ರೆ ಈಗ ಮುಖ್ಯವಾಗಿ ತಾವು ಹೇಳಿದ್ರೆ ಬೀಜೋಪಚಾರವನ್ನ ಮಾಡೋದ್ರ ಮುಖಾಂತರ ಬೀಜದಿಂದ ಬರ್ತಕ್ಕಂಥ ರೋಗಗಳನ್ನ ಹತೋಟಿ ಮಾಡಬಹುದು ಅಂತಕ್ಕಂಥ ವಿಚಾರ. ಈಗ ಬೀಜೋಪಚಾರಕ್ಕೆ ಬಂದಾಗ ಹೇಗೆ ಈ ರಾಸಾಯನಿಕಗಳನ್ನ ಉಪಚಾರ ಮಾಡ್ಬೇಕಂತಾರೆ, ಬೀಜಕ್ಕೆ ಯಾವ ರೀತಿ ಉಪಚಾರ ಮಾಡಬೇಕು ರೈತರಿಗೆ ಸ್ವಲ್ಪ ತಿಳಿಸಿಕೊಡಿ. ಬೀಜೋಪಚಾರ ಅಂತಂದ್ರೆ ನಾವು ಬೀಜಕ್ಕೆ ಲೇಪನ ಮಾಡಬಹುದು, ಇಲ್ಲ ಅಂತಂದ್ರೆ ಉಪಚರಿಸಬಹುದು, ನಾನಾ ರೀತಿ 2-3 ರೀತಿ ಇದಾವೆ. ಒಂದು ಬೀಜಕ್ಕೆ ನಾವು ಬೆರೆಸೋದು ಬೀಜ, ತಾವು ಹೇಳ್ತೀರಿ ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಮ್ ಪುಡಿಯನ್ನ ಹಾಕಿ ಉಪಚಾರ ಅಂತ. ಇಲ್ಲಿ ರೈತರ ಮಟ್ಟದಲ್ಲಿ ಹೇಗೆ ಇದನ್ನ ಅದನ್ನು ರೈತರಿಗೆ ಎಲ್ಲ ಬೀಜಗಳನ್ನ, ಈಗ ಅಂದ್ರೆ 10 ಎಕರೆ ಬಿತ್ತಕ್ಕಂಥ ಎಲ್ಲ ಬೀಜಗಳನ್ನು ಹಾಕಿ ಅದಕ್ಕೆ ಬೇಕಾದಂಥ ರಾಸಾಯನಿಕಗಳನ್ನು ಸುರಿದು ಕೈಯಿಂದನೇ ಮಾಡ್ಬೇಕಂತಂತೀರೋ ಅಥವಾ ಅದಕ್ಕೆ ಏನಾದರೂ ಉಪಕರಣಗಳು ಸಿಗ್ತಾವೆ ಬೀಜೋಪಚಾರ ಮಾಡಲಿಕ್ಕೆ ಹೇಗೆ? ಇದು ಒಳ್ಳೆ ಪ್ರಶ್ನೆ. ಈಗ ನಾವು ಬೀಜೋಪಚಾರ ಮಾಡುವಂಥ ಸಂದರ್ಭದಲ್ಲಿ ಈಗ 1 ಎಕರೆಗೆ ಎಷ್ಟು ಬೀಜ ಬೇಕಾಗಿರ್ತದೆ? ಸುಮಾರು ಒಂದು ಮೆಕ್ಕೆಜೋಳಕ್ಕೆ ಬರೋಣ. ಈಗ ಜೋಳಕ್ಕೆ ಬಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಶಿಫಾರಸು ಮಾಡಿರ್ತಕ್ಕಂಥ ಬೀಜನ ತಗೋಬೇಕು. ಪ್ರತಿ ಕೆಜಿ ಬೀಜಕ್ಕೆ ನಾವೇನಂತೀವಿ 2 ಗ್ರಾಮ್ ಕ್ಯಾಪ್ಟಾನ್ ಇರ್ಬೋದು ಪುಡಿ. ಸಪೋಸ್ ಒಂದು 10 ಕೆಜಿ ಬೀಜ ಇತ್ತು ಅಂತಂದ್ರೆ ನಾವು 20 ಗ್ರಾಮ್ ಅಂತಂದ್ರೆ ಪುಡಿ. ಈಗ ರೈತರಿಗೆ ಗ್ರಾಮ್ ಅಳತೆ ಮಾಡೋದು ಕಷ್ಟ ಆಗ್ತದೆ. ಅಂತ ಸಂದರ್ಭದಲ್ಲಿ ಒಂದು 2-3 ಟೀಸ್ಪೂನ್ ಚಮಚದಷ್ಟು, ಇಲ್ಲ ಅಂತಂದ್ರೆ ಕಡ್ಡಿ ಪೆಟ್ಟಿಗೆ ಮುಚ್ಚಲ ಇರ್ತದೆ, 1 ಕಡ್ಡಿ ಪೆಟ್ಟಿಗೆ ಮುಚ್ಚಲ ಇಲ್ಲ 1.5 ಕಡ್ಡಿ ಪೆಟ್ಟಿಗೆ ಮುಚ್ಚಲ ಅಷ್ಟು ಪುಡಿನ ನಾವು ಬೀಜದ ಮೇಲೆಲ್ಲ ಹರಡ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಇದಾದ್ಮೇಲೆ ನಾವು ಬರೀ ಕೈಯಿಂದ ಅದನ್ನ ಮಿಶ್ರಣ ಮಾಡಕ್ ಹೋಗ್ಬಾರ್ದು ಯಾಕಂತಂದ್ರೆ ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ. ಕೈಗೆ ಕೈ ಚೀಲ, ಪ್ಲಾಸ್ಟಿಕ್ ಕೈ ಚೀಲ, ಗ್ಲೌಸ್ ಅಂತ ಹೇಳ್ತೀವಿ, ಅದನ್ನ ಹಾಕೊಂಡು ಚೆನ್ನಾಗಿ ಲಘುವಾಗಿ ಅದಕ್ಕೆ ಏನಾದ್ರೂ ಅಂಟು ದ್ರಾವಣ ಹಾಕ್ರಿ ಅಂತ ಹೇಳ್ತಾರಲ್ಲ, ಅಂಟು ದ್ರಾವಣ ಹಾಕ್ಬೇಕಾ ಹೇಗೆ? ಅಂಟು ದ್ರಾವಣ ಉಪಯೋಗಿಸ್ಕೋಬಹುದು. ಲೈಕ್ ಉದಾಹರಣೆಗೆ ಬೆಲ್ಲದ ದ್ರಾವಣ, ಬೆಲ್ಲದ ದ್ರಾವಣ 2% ಬೆಲ್ಲದ ದ್ರಾವಣ ನಾವು ಮಾಡಿಕೊಂಡು ಅದನ್ನ ಈಗ ಏನಂತಂದ್ರೆ 100 ml ಅಂದ್ರೆ 100 ml ನೀರು ತಗೊಂಡಾಗ 2 ಗ್ರಾಮ್ ಅಷ್ಟು ನಾವು ಬೆಲ್ಲದ ಒಂದು ಪುಡಿ ತಗೊಂಡು ಕರಗಿಸ್ಬಿಟ್ಟು ಆದಾಗ ಏನಾಗುತ್ತೆ, ಶಿಲೀಂಧ್ರ ಪುಡಿ ಚೆನ್ನಾಗಿ ಅಂಟ್ಕೋತದೆ. ಸೊ ಇದು ಒಂದು ವಿಚಾರ. ಆಮೇಲೆ ಇನ್ನು ಉಪಚರಿಸೋದು ಅಂತಂದಾಗ ಈಗ ನಾಗ್ಲೇ ಹೇಳಿದೆ, ಭತ್ತದಲ್ಲಿ ಬ್ಲೈಟಾಕ್ಸ್ ಅಂದ್ರೆ ಕಾಪರಾಕ್ಸಿ ಕ್ಲೋರೈಡ್ ಇರ್ಬೋದು, ಸ್ಟ್ರೆಪ್ಟೋಸೈಕ್ಲಿನ್ ಇರ್ಬೋದು, ಒಂದು ದ್ರಾವಣನ ಸಿದ್ಧಪಡಿಸ್ಕೋಬೇಕು. ಒಂದು 10 ಲೀಟರ್ ನೀರಿಗೆ 1 ಗ್ರಾಮ್ನಷ್ಟು ಸ್ಟ್ರೆಪ್ಟೋಸೈಕ್ಲಿನ್, ಆಮೇಲೆ 1 ಗ್ರಾಮ್ನಷ್ಟು ಕಾಪರಾಕ್ಸಿ ಕ್ಲೋರೈಡ್, ಅದನ್ನ ದ್ರಾವಣ ಮಾಡಿಕೊಂಡು ದ್ರಾವಣದಲ್ಲಿ ಬೀಜನ ನೆನೆಸಿಡ್ತಕ್ಕಂಥದ್ದು ಬಿತ್ತನೆ ಮಾಡೋಕ್ಕಿಂತ ಮುಂಚೆ. ಈಗ ಭೂಮಿ ಅದುವಾಗಿದೆ, ಸಿದ್ಧವಾಗಿದೆ ಅಂತ ಸಂದರ್ಭದಲ್ಲಿ ನಾವು ತಕ್ಷಣ ಬೀಜ ಬಿತ್ತನೆ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಅದನ್ನ ಉಪಚಾರ ಮಾಡಿ ಒಂದು 15-20 ನಿಮಿಷಗಳ ಕಾಲ ಉಪಚಾರ ಮಾಡಿ ನಂತರ ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆಗೆ ಉಪಯೋಗಿಸ್ಕೋಬಹುದು. ಇದು ಒಂದು. ಆಮೇಲೆ ಇನ್ನೊಂದು ಅಂಟು ಪದಾರ್ಥ, ಈ ಕೆಲವೊಂದು ಶಿಲೀಂಧ್ರ ನಾಶಕಗಳು ಸ್ವಲ್ಪ ನೀರಿನ ರೀತಿಯಲ್ಲಿ ಬರ್ತವೆ, ದ್ರವರೂಪದ ಶಿಲೀಂಧ್ರ ನಾಶಕ ಇರ್ಬೋದು. ಈಗ ಉದಾಹರಣೆಗೆ ಹೇಳ್ತೀವಿ ಇಮಿಡಾಕ್ಲೋಪ್ರೈಡ್ ಇರ್ಬೋದು, ಅದು ಒಂದು ದ್ರವರೂಪದಲ್ಲಿ ಇರೋದ್ರಿಂದ ಅದನ್ನ ಲೇಪನ ಮಾಡಬೇಕು, ಒಂದು ಪದರ ಉಂಟಾಗ್ತದೆ. ಅದು 5 ml ಪ್ರತಿ ಕೆಜಿ ಬೀಜಕ್ಕೆ ಅಂತ ಹೇಳ್ತೀವಿ. ಸೊ ಅದನ್ನ ಅದ್ರ ಮೇಲೆ ದ್ರಾವಣವನ್ನು ಹಾಕಿ ಬೀಜದ ಮೇಲೆ ಚೆನ್ನಾಗಿ ನಾವು ಗ್ಲೌಸ್ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಮಿಶ್ರಣ ಮಾಡಿ ನಾವು ಬಿತ್ತನೆಗೆ ಉಪಯೋಗಿಸ್ಕೋಬಹುದು ನೆರಳಲ್ಲಿ ಒಣಗಿಸಿ. ಈಗ ಬೀಜೋಪಚಾರ ಅಂದಾಗ ಈಗ ಉದಾಹರಣೆ ಅಂತಂದಾಗ ಶೇಂಗಾ ಬೀಜಗಳು ಇರ್ತವೆ, ಜೋರಾಗಿ ಕೈಯಿಂದ ತಿಕ್ಕೋದು ಮಾಡಿಬಿಟ್ರೆ ಅವೆಲ್ಲ ಕಾಳುಗಳು ಇರ್ತವೆ. ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಸರ್, ಈಗ ಏನಾಗುತ್ತೆ, ಬೇರೆ ಬೀಜಕ್ಕೆ ಬೀಜೋಪಚಾರ ಮಾಡಿದಂಗೆ ನಾವು ಶೇಂಗಾ ಬೀಜಕ್ಕೆ ಬೀಜೋಪಚಾರ ಮಾಡಲಿಕ್ಕೆ ಸಿಪ್ಪೆ ಸುಲಿದಿತ್ತು ಅಂತಂದ್ರೆ ಅದು ಉಪಯೋಗ ಬರೋದಿಲ್ಲ. ಅದಕ್ಕೆ ಬಹಳ ಸೂಕ್ಷ್ಮವಾಗಿ ನಾವು ಬೀಜೋಪಚಾರ ಮಾಡಬೇಕಾಗ್ತದೆ. ಅಲ್ಲಿ ಏನ್ ಮಾಡ್ಬೇಕು, ನಾವು ಈಗ ಎಕರೆಗೆ 1-60 ಕೆಜಿ ಬೀಜ ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ 60 ಕೆಜಿನೂ ಒಂದ್ ಚೀಲದಲ್ಲಿ ಹಾಕಕ್ ಆಗಲ್ಲ. ಒಂದು ಒಂದು ಪಾಲಿಥಿನ್ ಕವರ್ ತಗೋಬೇಕು, ಅದನ್ನ ಅದರಲ್ಲಿ ಸುಮಾರು 1-5 ಕೆಜಿ ಅಷ್ಟು ಬೀಜ ಹಾಕೋಬೇಕು. 5 ಕೆಜಿಗೆ ಸುಮಾರು 1-2 ಗ್ರಾಮ್ 1 ಕೆಜಿಗೆ ಅಂದಾಗ 5 ಕೆಜಿಗೆ 10 ಗ್ರಾಮ್ ಪುಡಿ, ಅದನ್ನ ಚೀಲದಲ್ಲಿ ಹಾಕೊಂಡ್ಬಿಟ್ಟು ಲಘುವಾಗಿ 2 ಕೈಗಳಲ್ಲಿ ಇಡ್ಕೊಂಡು ಅದನ್ನ ಸ್ವಲ್ಪ ನಿಧಾನವಾಗಿ ಅಲಗಾಡಿಸಿದಾಗ ಏನಾಗುತ್ತೆ, ಅದು ಶಿಲೀಂಧ್ರ ನಾಶಕ ಪುಡಿ ಎಲ್ಲಾ ಬೀಜಕ್ಕೂ ಅಂಟ್ಕೋತದೆ. ನಂತರ ನಾವು ಅದನ್ನ ಬಿಚ್ಚನಾಗ ಉಪಯೋಗಿಸಿದಾಗ ಒಂದು ಪರಿಣಾಮಕಾರಿಯಾಗಿ, ಇಲ್ಲ ಕೈಯಿಂದ ಮಾಡಕ್ ಹೋಯ್ತು ಅಂತಂದ್ರೆ ಅದು ಸಿಪ್ಪೆ ಸುಲಿದ ಮೇಲೆ ಬರೋದಿಲ್ಲ. ಅಂದ್ರೆ ರೈತರು ಬೀಜೋಪಚಾರವನ್ನ ಮಾಡಿದ ತಕ್ಷಣ ಬೀಜಗಳನ್ನ ಬಿತ್ತಬೇಕು, ಅಥವಾ ಈಗ ಕೆಲವೊಮ್ಮೆ ತಾವು ಹೇಳಿದ್ರಿ ನೀರಿನಲ್ಲಿ ನೆನೆಸಬೇಕು, ಕೆಲವೊಂದು ಶಿಲೀಂಧ್ರ ನಾಶಕ ನೀರಿನಲ್ಲಿ ನೆನೆಸಿ ನಂತರ ಬಿತ್ತನೆ ಮಾಡಬೇಕು ಅಂತಕ್ಕಂಥ, ನೆನೆಸಿದ ಮೇಲೆ ಬೀಜಗಳನ್ನ ಮತ್ತೆ ಒಣಗಿಸಬೇಕಾಗತ್ತ ಹೇಗೆ ನೆರಳಿನಲ್ಲಿ? ಹೌದೌದು, ನೆರಳಿನಲ್ಲಿ ಒಣಗಿಸಿ ನಾವು ಒಂದು ಸುಮಾರು ಒಂದು ತಾಸು ನೆರಳಿನಲ್ಲಿ ಒಣಗಿಸಿದ ತಕ್ಷಣ ಅದನ್ನ ಇನ್ನು ಬಿತ್ತನೆ ಮಾಡೋದಕ್ಕೆ ಬಿಡಿ ಬಿಡಿಯಾಗಿ ಕಾಳುಗಳು ಬರ್ತವೆ, ಇಲ್ಲ ಅಂತಂದ್ರೆ ತೇವ ಇದ್ದಾಗ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತವೆ, ಮತ್ತೆ ಬಿತ್ತನೆ ಸುಲಭವಾಗಿ ನಾವು ಬಿತ್ತನೆ ಮಾಡೋದಕ್ಕೆ ಆಗೋದಿಲ್ಲ. ಈಗ ಕೆಲವೊಮ್ಮೆ ವಿಜ್ಞಾನಿಗಳು ಏನ್ ಹೇಳ್ತಾರೆ ರೈತರಿಗೆ, ಕೀಟನಾಶಕದಿಂದ ಉಪಚಾರ ಮಾಡಲಿಕ್ಕೆ ಹೇಳ್ತಾರೆ, ರೋಗನಾಶಕಗಳಿಂದ ಉಪಚಾರ ಮಾಡಲಿಕ್ಕೆ, ಬೀಜೋಪಚಾರ ಮಾಡಲಿಕ್ಕೆ ಹೇಳ್ತಾರೆ. ಎರಡೂ ಉಪಚಾರ ಮಾಡುವಾಗ ಹೇಗೆ, ಇಲ್ಲಿ ರೋಗನಾಶಕ ಮೊದಲು ಮಾಡಬೇಕು ಉಪಚಾರ, ಕೀಟನಾಶಕ ಮೊದಲು ಉಪಚಾರ ಮಾಡಬೇಕು, ಹೇಗಂತೀರಿ? ಈಗ ನಮ್ಮಲ್ಲಿ ಒಬ್ಬೊಬ್ಬ ವಿಜ್ಞಾನಿಗಳು, ಈಗ ಸಸ್ಯರೋಗ ತಜ್ಞರು ಒಂದ್ ಹೇಳ್ತಾರೆ, ಕೀಟ ತಜ್ಞರು ಒಂದ್ ಹೇಳ್ತಾರೆ, ಮತ್ತೆ ಸೂಕ್ಷ್ಮ ಜೀವಶಾಸ್ತ್ರ ತಜ್ಞರು ಒಂದ್ ಹೇಳ್ತಾರೆ. ಹೌದು, ಮಾಡ್ಲೇಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಮೊದಲು ಕೀಟನಾಶಕದಿಂದ ಬೀಜೋಪಚಾರ ಮಾಡಬೇಕು. ಈಗ ಒಂದ್ ವೇಳೆ ದ್ರವ ರೂಪದ ಕೀಟನಾಶಕಗಳು ಇರ್ತವೆ ಅಂತವನ್ನ, ಈಗ ಉದಾಹರಣೆ ಉದಾಹರಣೆಗೆ ಕ್ಲೋರಿಫೈರಿಪಾಸ್ ಇರ್ಬೋದು, ಇಮಿಡಾಕ್ಲೋಪ್ರಿಡ್ ಇರ್ಬೋದು, ಅವನ್ನ ನಾವೇನ್ ಮಾಡ್ಬೇಕು, ಮೊದಲು ಬೀಜೋಪಚಾರ ಮಾಡಿ ಅದನ್ನ ನೆರಳಿನಲ್ಲಿ ಒಣಗಿಸ್ಬೇಕು. ಒಂದು 10-15 ನಿಮಿಷ ಇಲ್ಲ ಅಂದ್ರೆ ಒಂದು 30 ನಿಮಿಷ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಆ ಒಂದು ಹದವಾಗಿದೆ ಮತ್ತೆ ಬೀಜಗಳು ಬಿಡಿಬಿಡಿ ಆಗಿದೆ ಅಂತಂದಾಗ ಮತ್ತೆ ಶಿಲೀಂಧ್ರ ನಾಶಕದಿಂದ ನಾವು ಬೀಜೋಪಚಾರ ಮಾಡ್ಬೇಕು. ಈಗ ಕಾರ್ಬನ್ ಡೈಸಿಮ್ ಇರ್ಬೋದು, ಕಾಪ್ಟಾಮ್ನ್ ಇರ್ಬೋದು, ಕಾರ್ಬಾಕ್ಸಿನ್ ಇರ್ಬೋದು, ಅದನ್ನ ಬೀಜೋಪಚಾರ ಮಾಡಿ ಆ ನಂತರ ನೆರಳಿನಲ್ಲಿ ಒಣಗಿಸಿ ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಈ ಜೈವಿಕ ಗೊಬ್ಬರಗಳು ಬರ್ತವೆ, ರೈಸೋಬಿಯಂ ಇರ್ಬೋದು ಮತ್ತೆ ಟ್ರೈಕೋಡರ್ಮ ಇರ್ಬೋದು, ಅದನ್ನ ಕೊನೆಯದಾಗಿ ಮೂರನೇ ಬಾರಿಗೆ ನಾವು ಬೀಜೋಪಚಾರ ಮಾಡ್ಬೇಕು. ಇಲ್ಲ ಅದನ್ನ ಉಲ್ಟಾ ಮಾಡಿ ನಾವು ಮೊದಲೇ ಜೈವಿಕ ಮಾಡಿ ಆಮೇಲೆ ಕೀಟನಾಶಕ ಮಾಡಿದಾಗ ಏನಾಗುತ್ತೆ, ಇದು ಜೀವ ಇರ್ತಕ್ಕಂಥ ಜೀವಿ ಜೀವಾಣು ಸತ್ತೋಗ್ಬಿಡ್ತದೆ, ಆಮೇಲೆ ಏನು ಪ್ರಯೋಜನ ಬರಲ್ಲ. ಕೊನೆಯದಾಗಿ ನಾವು ಸೂಕ್ಷ್ಮಾಣುಜೀವಿ ಇರ್ತಕ್ಕಂಥ ಒಂದು ಜೈವಿಕ ಗೊಬ್ಬರ ಇರ್ಬೋದು, ಶಿಲೀಂಧ್ರ ನಾಶಕಗಳನ್ನ ನಾವು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ವಿಚಾರ, ಈಗ ನಾವು ಯಾವತ್ತು ಅಷ್ಟೇ ಸಿಕ್ಕಿದ್ದು ಶಿಲೀಂಧ್ರ ನಾಶಕ ಮತ್ತೆ ಕೀಟನಾಶಕ ಬೆರೆಸಕ್ ಹೋಗ್ಬಾರ್ದು. ಅಲ್ಲಿ ನಾವು ಶಿಫಾರಸು ಮಾಡಿರ್ತಕ್ಕಂಥ ಹೊಂದಾಣಿಕೆ ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಆ ಯಾವುದೇ ದುಷ್ಪರಿಣಾಮ ಉಂಟಾಗಬಾರ್ದು, ಕೇಳಬೇಕು, ತಜ್ಞರನ್ನು ಕೇಳಿನೇ ಮಾಡ್ಬೇಕಾಗತ್ತೆ. ಹೌದು ಹೌದು ಹೌದು, ಇಲ್ಲ ಅಂತಂದ್ರೆ ಮೊಳಕೆ ಮೇಲೆ ಪರಿಣಾಮ ಬೀರ್ತು ಅಂತಂದ್ರೆ ಅದು ಪೂರ್ತಿ ಆ ಸೀಸನ್ ಅಲ್ಲಿ ಆ ಹಂಗಾಮ್ನಲ್ಲಿ ಬೆಳೆನೆ ಕಳ್ಕೊಳ್ಳೋ ಅಂತ ಚಾನ್ಸಸ್ ಇರ್ತವೆ. ಅದಕ್ಕೋಸ್ಕರವಾಗಿ ತಿಳಿದು ನಾವು ಒಂದಾದ್ಮೇಲೆ ಒಂದು ಮಾಡಿಕೊಂಡು ಬಿತ್ತನೆ ಮಾಡಬೇಕಾಗ್ತದೆ. ಈಗ ರೈತರು ಸಾಮಾನ್ಯವಾಗಿ ಎಲ್ಲ ರೈತರು 100-70% ಅಂತ ಹೇಳ್ಬೋದು, 70% ರೈತರು ಏನು ಮಾಡ್ತಾರೆ, ಸರ್ಟಿಫೈಡ್ ಬೀಜಗಳನ್ನು ಪಾಕೆಟ್ ಬೀಜಗಳನ್ನು ತಂದು ಬಿತ್ತನೆಯನ್ನು ಮಾಡ್ತಿರ್ತಾರೆ. ಈ ಪಾಕೆಟ್ ಬೀಜಗಳಿಗೆ ಯಾವುದೇ ಉಪಚಾರ ಮಾಡೋದು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಹೇಗೆ ಕೆಲವೊಂದು ಸಂದರ್ಭಗಳಲ್ಲಿ ಈಗೇನು ಹೈಬ್ರಿಡ್ ತಳಿ ಸಂಕರಣ ತಳಿಗಳೇನು ಹೇಳ್ತೀವಿ, ಕೆಲವೊಂದು ಈ ತಳಿಗಳಿದ್ದಾವೆ ಅವನ್ನ ನಾವು ಪಾಕೆಟ್ ಮಾಡುವಂತ ಸಂದರ್ಭದಲ್ಲೇ ಇವರು ಬೀಜೋಪಚಾರ ಮಾಡಿರ್ತಾರೆ. ಕೆಲವೊಂದು ಬೀಜೋಪಚಾರ ಮಾಡಲಾಗಿದೆ ಅಂತೇಳಿ ಬರ್ದಿರ್ತದೆ. ಅಂತ ಸಂದರ್ಭದಲ್ಲಿ ನಾವು ನೇರವಾಗಿ ಬಿತ್ತನೆ ಮಾಡಬಹುದು. ಆಮೇಲೆ ಕೆಲವೊಂದು ಸಂದರ್ಭದ ಹೊಲದಲ್ಲಿ ಶಿಲೀಂಧ್ರ ರೋಗ ಇದೆ, ಆಮೇಲೆ ಕೀಟನಾಶಕದ ರೋಗನೂ ಮುಂದೆ ಬರ್ತದೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಅವರು ಬರೀ ಶಿಲೀಂಧ್ರ ನಾಶಕದಿಂದ ಬೀಜೋಪಚಾರ ಮಾಡಿದಾರೆ ಅಂತೇನೋ ಗೊತ್ತಾಯ್ತು, ಅದ್ರ ಮೇಲೆ ಬರ್ದಿದ್ದಾರೆ ಅಂತಂದ್ರೆ ಬ್ಯಾಗ್ ಮೇಲೆ ಚೀಲದ ಮೇಲೆ ನಾವು ಕೀಟನಾಶಕದಿಂದ ಬೀಜೋಪಚಾರ ಮಾಡಬಹುದು. ಇಲ್ಲ ನಮ್ಗೆ ಕೀಟನಾಶಕದ ಅವಶ್ಯಕತೆ ಇಲ್ಲ ಅಂತಂದ್ರೆ ನೇರವಾಗಿ ಬಿತ್ತನೆ ಮಾಡ್ಕೊಬಹುದು ಒಂದು. ಆಮೇಲೆ ಇನ್ನೊಂದು, ಅಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಹೇಳಿ ಇರ್ತದೆ, ಸುಮಾರು 1-6 ತಿಂಗಳು ಇರ್ಬೋದು, 1 ವರ್ಷ ಇರ್ಬೋದು. ಸೊ ಕೊನೆ ಭಾಗದಲ್ಲಿ ಇನ್ನೇನು 1 ತಿಂಗಳಲ್ಲಿ ಬೀಜ ಅದ್ರ ಅವಧಿ ಮುಗಿದೋಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಮತ್ತೆ ಇನ್ನೊಮ್ಮೆ ಬೀಜೋಪಚಾರ ಮಾಡಿದ್ರು ಏನ್ ತಪ್ಪೇನಿಲ್ಲ. ಸೊ ಅಷ್ಟರೊಳಗಡೆ ಅದು ಶಿಲೀಂಧ್ರ ನಾಶಕದ ಗುಣ ಸ್ವಲ್ಪ ಕಡಿಮೆ ಆಗಿರ್ತದೆ. ಮಾಡಿದ್ರೆ ಏನ್ ತಪ್ಪೇನಿಲ್ಲ. ಕೊನೆಯದಾಗಿ ಏನ್ ಹೇಳ್ತೀರಿ, ಬೀಜದಿಂದ ಬರ್ತಕ್ಕಂಥ ರೋಗಗಳನ್ನ ಹತೋಟಿ ಮಾಡ್ಬೇಕಾಗಿದ್ದಾರೆ ರೈತರಿಗೆ, ನಿಮ್ಮ ಕಿವಿ ಮಾತು. ಸೂಕ್ಷ್ಮವಾಗಿ ಹೇಳ್ಬೇಕು ಅಂತಂದ್ರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪರಿಕರ, ಅದನ್ನ ನಾವು ಒಳ್ಳೆ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು, ಪ್ರಮಾಣೀಕೃತ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು, ಮತ್ತೆ ಶಿಫಾರಸು ಮಾಡಿರ್ತಕ್ಕಂಥ ಶಿಲೀಂಧ್ರ ನಾಶಕಗಳು ಕೀಟನಾಶಕಗಳಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಸಸಿಗಳನ್ನ ಪಡ್ಕೋಬಹುದು, ನಿರ್ದಿಷ್ಟ ಸಂಖ್ಯೆಯ ಸಸಿಗಳಿರ್ತವೆ ಮತ್ತೆ ಉತ್ತಮವಾಗಿರ್ತಕ್ಕಂಥ ಇಳುವರಿನೂ ಸಹ ಪಡ್ಕೋಬಹುದು ಅಂತೇಳಿ ಹೇಳಲಿಕ್ಕೆ. ಒಳ್ಳೆಯದು ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಇದುವರೆಗೆ ಬೀಜದಿಂದ ಪ್ರಸಾರವಾಗ್ತಕ್ಕಂಥ ರೋಗಗಳು ಉದಾಹರಣೆ ಸಮೇತವಾಗಿ ನಮ್ಮ ರೈತರಿಗೆ ಹೇಳಿದರೆ, ಉದಾಹರಣೆ ಭತ್ತ, ತೊಗರಿ, ಆಮೇಲೆ ಶೇಂಗಾ, ಜೋಳ ಮುಂತಾದ ಬೆಳೆಗಳಲ್ಲಿ ಯಾವ ರೋಗಗಳು ಬರ್ತವೆ, ಯಾವ ಒಂದು ರಾಸಾಯನಿಕವನ್ನು ಉಪಯೋಗ ಮಾಡಿ ಬೀಜೋಪಚಾರವನ್ನು ಮಾಡಿ ಇವುಗಳ ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ರೈತ ಬಾಂಧವರು ಒಂದು ವಿಚಾರವನ್ನು ಗಮನಿಸಬೇಕೇನಂತಂದರೆ, ಬೀಜೋಪಚಾರ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸ ಇದು. ಇದಕ್ಕೇನು ಭಾಳಷ್ಟು ರೊಕ್ಕ ಖರ್ಚಾಗೋದಿಲ್ಲ. ಮುಂದೆ ಲೀಟರ್ ಗಂಟಲೆ ಎಣ್ಣೆ ತಂದು ಅಥವಾ ರೋಗನಾಶಕ ತಂದು ಹೊಡೆದನ್ನು ತಪ್ಪಿಸಬೇಕಾಗಿತ್ತು ರೈತರು, ಕಡಿಮೆ ಖರ್ಚನ್ನು ಕೀಟ ರೋಗ ನಿರ್ವಹಣೆಗೆ ಮಾಡಬೇಕಾಗಿತ್ತಂತಂದರೆ, ಮೊದಲ ಹಂತದಲ್ಲೇ ಬೀಜೋಪಚಾರವನ್ನು ಮಾಡಿ ರೈತರು ಎಲ್ಲ ಬೆಳೆಗಳಿಗೆ ಬಿತ್ತನೆಯನ್ನು ಮಾಡುವಂತಾಗಲಿ. ನೀವು ಹೇಳಿದಂಥ ವಿಚಾರ ನಮ್ಮ ರೈತರು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಬೀಜದಿಂದ ಬರುವ ರೋಗಗಳು ಮತ್ತು ಅವುಗಳ ಹತೋಟಿ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಭಾರತಿ. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-55-26-7ಕ್ಕೆ ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿ ಇದೆ. ಮಾನ್ವಿ ಮಾರುಕಟ್ಟೆಯ ಪೇಟೆ ಧಾರಣೆ ಭತ್ತ ಹೊಸ ಸೋನ ಮುಸುರಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 1,300 ರಿಂದ 1,340 ರೂಪಾಯಿಗಳು. ಹಳೆ ಸೋನ ಮುಸುರಿ 2,000 ರಿಂದ 2,571 ರೂಪಾಯಿಗಳು. ಅದೇ ರೀತಿ ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಕಡಲೆಕಾಳು ಜವರಿ ತತ್ಸ್ಥಳೀಯ ಪ್ರತಿ ಕ್ವಿಂಟಲ್ಗೆ 4,113 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 9,500 ರಿಂದ 13,000 ರೂಪಾಯಿಗಳು. ಹೆಸರುಕಾಳು 4,666 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗುರಿ 4,292 ರೂಪಾಯಿಗಳು ಮತ್ತು 5,888 ರೂಪಾಯಿಗಳು. ಭತ್ತ ಹೊಸ ಸೋನಾ ಮಸೂರಿ 1,225 ರೂಪಾಯಿಯಿಂದ 2,051 ರೂಪಾಯಿಗಳು. ತೊಗರಿ ಕೆಂಪು ತೊಗರಿ 4,554 ರಿಂದ 5,936 ರೂಪಾಯಿಗಳು. ಇನ್ನು ಅದೇ ರೀತಿ ಸಿಂಧನೂರು ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿ ಇದೆ. ಭತ್ತ ಕಾವೇರಿ ಸೋನ 1,750 ರಿಂದ 1,820 ರೂಪಾಯಿಗಳು. ಭತ್ತ ಆರನ್ಯರ್ ಹೊಸದು 1,910 ರೂಪಾಯಿಗಳಿಂದ 1,970 ರೂಪಾಯಿಗಳು. ಭತ್ತ ಹಳೆಯದು ಆರ್ಎನ್ಆರ್ 1,980 ರಿಂದ 2,100 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 ರಿಂದ 12 ಗಂಟೆ. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1 ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802521 5253 5253. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹ ಸಮಯ ಇದಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 11/6/2022 ಅಂತಂದ್ರೆ ಶನಿವಾರ ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ. ಗರಿಷ್ಠ 36 ಮತ್ತು ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 58 ಹಾಗೂ ಕನಿಷ್ಠ 30% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 23 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ಹೇಳಲಾಗಿದೆ. ಇನ್ನು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಹೇಳೋದಾದರೆ ಮುಂಗಾರು ಮಳೆ ಆರಂಭವಾಗಲಿದ್ದು ಹಸಿ ಮಳೆಯಾದೊಡನೆ ಮುಂಗಾರು ಬೆಳೆಗಳಾದ ಹೆಸರು, ಗೋವಿನ ಜೋಳ, ಬಿಟಿ ಹತ್ತಿ, ತೊಗರಿ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನ ಆದ್ಯತೆಯ ಮೇರೆಗೆ ಮಾಡಬೇಕು. ರೈತ ಬಾಂಧವರಿಗೆ ತಿಳಿಪಡಿಸುವುದೆಂದರೆ ತಮ್ಮಲ್ಲಿರುವ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ವಿವಿಧ ಅರಣ್ಯ ಗಿಡಗಳಾದ ಬೇವು, ಹುಣಸೆ, ಬಿದಿರು, ಹಲಸು, ಸಾಗವಾನಿ, ನೇರಳೆ, ಸುಬಾಬುಲ್, ಸೀತಾಫಲ ಮತ್ತು ಬಾರೆಹಣ್ಣುಗಳನ್ನು ಬೆಳೆಯುವುದರಿಂದ ರೈತರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಆಗುವುದಲ್ಲದೆ ಸುಸ್ಥಿರ ಬದುಕಿಗೆ ಇದು ತುಂಬ ಸಹಕಾರಿ ಆಗ್ತದೆ. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಇಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಕೊಳ್ಬೇಕು ಮತ್ತು ಇಳಿಜಾರಿಗೆ ಇಡಲಾಗಿ ಉಳುಮೆಯನ್ನು ಮಾಡಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರೆ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೋಬೇಕು. ಹೊಲದಲ್ಲಿ ಬದು ಮತ್ತು ನೀರು ತಡೆಹಿಡುವ ಒಡ್ಡುಗಳನ್ನು ರಿಪೇರಿ ಕೆಲಸವನ್ನು ಬೇಗ ಮಾಡಿ ಮುಗಿಸಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಭೂಮಿಯನ್ನು ಹರಗಿ ಮುಂಗಾರು ಬಿತ್ತನೆಗೆ ಸಿದ್ಧಪಡಿಸಿ. ತೊಗರಿಯನ್ನ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಈಗಾಗಲೇ ತೊಗರಿ ಬಿತ್ತನೆಗೆ ಭೂಮಿಗಳು ಸಿದ್ಧವಾಗಿದ್ದು ಸುಧಾರಿತ ತಳಿಗಳಾದ TS3R, GRG 811, BSMR 736 ಈ ಬೀಜಗಳನ್ನು ಬಿತ್ತನೆ ಮಾಡಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮ ಜೈವಿಕ ಪೀಡನಾಶಕವನ್ನ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಸೂರ್ಯಕಾಂತಿ ಬೆಳೆಯನ್ನ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನ ಬಿತ್ತಬಹುದು. ಸೂರ್ಯಕಾಂತಿಯನ್ನ ಬಿತ್ತುವ ಮುನ್ನ ಬೀಜವನ್ನ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ರೋಪಿಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತಬೇಕು. ಹೆಸರು ಬಿತ್ತನೆಗೆ ಇದು ಸಕಾಲವಾಗಿದ್ದು BGS 9 ತಳಿಯನ್ನ ಬಿತ್ತಬಹುದು. ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜವನ್ನ ಬಳಸಬೇಕಾಗ್ತದೆ. ಇನ್ನು ಬೀಜೋಪಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ರೈಜೋಬಿಯಂ 200 ಗ್ರಾಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂ ಬಳಸಿ ಬೀಜೋಪಚಾರವನ್ನು ಮಾಡಿ.

ಶಿವನನ್ನ ಹೆಂಗ ಕಳೆಯಲವ ಬಾಳನ್ನ ಕುಂದ್ರಲಿನಾ